ಭವ್ಯ ಭಾರತಕ ಕಾನೂನ ಮಂತ್ರಿಯಾದ ಕಾವ್ಯ ಪುರುಷ ನಮ್ಮ ಅಂಬೇಡ್ಕರ ನಮ್ಮ ಭವ್ಯ ಭಾರತಕ ಕಾನೂನು ಮಂತ್ರಿಯಾದ ಕಾವ್ಯ ಪುರುಷ ನಮ್ಮ ಅಂಬೇಡ್ಕರ ಹಿಂದುಳಿದ ವರ್ಗದಲ್ಲಿ ಜನಸೇದರ ಅವರು ಹಿಂದುಳಿದ ವರ್ಗದಲ್ಲಿ ಜನಸೇದರ ಅಂದಿನ ಕಾಲಕ ಹಿಂದುಳಿದ ಜನಕ ಮಂದಿ ಕೊಡತಿದ್ರು ತೊಂದರೆ ಅಂದಿನ ಕಾಲದಾಗ ಹಿಂದುಳಿದ ಜನವೆಂದು ಮಂದೇ ಕೊಡ್ತಿದ್ದಾರೋ ತಂದಾರೆ ನಾವು ಆ ಭೀಮ ರಾವನೆಂಬ ನಾಮ ಕರೆದರು ಅವರಿಗೆ ಭೀಮ ರಾವನೆಂಬ ನಾಮ ಕರೆದರು ಸೋಮನಂತೆ ಇದ್ದ ಸುಂದರ ಹನೇಮದಿಂದ ಸ್ವಾಮಿ ನಿಷ್ಠರಾಗಿ ಮುಂದ ಸಾಲಿ ಕಲಿತ ನೋಡ್ರ ಗಂಭೀರ ನೇಮದಿಂದ ಸ್ವಾಮಿ ನಿಷ್ಠರಾಗಿ ಹಿಂಗ ಸಾಲಿ ಕಲಿತ ನೋಡ್ರಿ ಗಂಭೀರ ಹೆಚ್ಚಿಗೆ ಕಲಿಬೇಕಂದ್ರೆ ವೆಚ್ಚಕ್ಕ ಹಣವಿಲ್ಲ ಅವರು ಹೆಚ್ಚಿಗೆ ಕಲಿಬೇಕಂದ್ರೆ ವೆಚ್ಚಕ್ಕ ಹಣವಿಲ್ಲ ಮುಂದಿನ ವ್ಯಾಸಂಗ ಮಾಡೋದಕ್ಕ ಉಚ್ಚ ಕುಲದವರ ತೊಂದರೆ ಹೆಚ್ಚಾಗಿ ಪ್ರರೋಡಕ್ಕೆ ಬಂದರು ಕೆಲಸಕ್ಕ ಕುಲದವರ ತೊಂದರೆ ಹೆಚ್ಚಾಗಿ ಬರೋಡ್ಕ ಬಂದರು ಕೆಲಸ ಭರತನದ ಬಾಳು ಎಷ್ಟಿತ್ತ ಅವರ ಗೋಳು ಎಂಟತ್ತು ಇದ್ರು ಮಕ್ಕ ಅನ್ಯಾಯದಿಂದ ಮನ ನೊಂದವರ ಅನ್ಯಾಯದಿಂದ ಮನ ನೊಂದವರ ಭವ್ಯ ಭಾರತದ ಕಾನೂನು ಮಂತ್ರಿಯಾದ ಕಾವ್ಯ ಪುರುಷ ನಮ್ಮ ಅಂಬೇಡ್ಕರ ಇಲ್ಲಿಯವರೆಗೆ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳಿದಿರಿ. ವಾವ್, ಹೊಸ ಫ್ರಿಡ್ಜ್, ಹೊಸ ಡಿಶ್ ವಾಷರ್, ಹೊಸ ಸ್ಮಾರ್ಟ್ ಫೋನ್, ಹೊಸ ಎಸಿ, ಹೊಸ ಎಲ್ಇಡಿ ಟಿವಿ ಕೂಡ. ಏನು, ನೀವಿಬ್ರು ಲಾಟ್ರಿ ಗೆದ್ಬಿಟ್ರಾ? ಏನ್ ಕತೆ? ಅಯ್ಯೋ, ಇಲ್ಲ ಇಲ್ಲ, ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ. ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ. ಆಕರ್ಷಕ ಆಫರ್ಸ್, ಕ್ಯಾಶ್ ಬ್ಯಾಕ್, ಗಿಫ್ಟ್ಸ್, ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್. ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ. ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ.